ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಾಂಬಾರ್ ಬೆಳೆಗಳ ಕೃಷಿ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಹೇಮಂತ್ ರಾಮಡಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಾಂಬಾರ್ ಬೆಳೆ ಅಂದರೆ ಮಸಾಲೆ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕಂದರೆ ಅನೇಕ ರೈತರು, ನೀರಾವರಿ ಇದ್ದವರು ಇದ್ದಾರೆ, ಒಣಬೇಸಾಯದವರು ಇದ್ದಾರೆ, ಹೆಚ್ಚು ಮಳೆಯಾಗುವಂಥ ಪ್ರದೇಶ ಮಲೆನಾಡವರು ಇದ್ದಾರೆ, ಕರಾವಳಿ ಪ್ರದೇಶದವರು ಕೂಡ ಈ ಬೇರೆ ಬೇರೆ ತರಹದ ಮಸಾಲೆ ಬೆಳೆಗಳನ್ನು ಸಹಜವಾಗಿ ಬೆಳೀತಾ ಇರ್ತಾರೆ. ಅರಣ್ಯದಲ್ಲಿ ನೈಸರ್ಗಿಕವಾಗಿ ಅನೇಕ ಮಸಾಲೆ ಬೆಳೆಗಳು ಬೆಳೀತಾ ಇರ್ತವೆ. ಅವುಗಳನ್ನು ಕಿರು ಉತ್ಪನ್ನಗಳು ಅಂಥೇಳಿ ರೈತರು ಅವನ್ನು ಸಂಗ್ರಹಿಸಿ ಮತ್ತೆ ಮಾರಾಟ ಮಾಡೋದು ಹೀಗೆಲ್ಲನೂ ಮಾಡ್ತಾ ಇರ್ತಾರೆ. ಕೆಲವು ಬೇರುಗಳು, ಕೆಲವು ಎಲೆಗಳು, ಕೆಲವು ಕಾಂಡಗಳು, ಹೂಗಳು, ಮೊಗ್ಗುಗಳು, ಬೇರೆ ಬೇರೆ ತರಹದ ಈ ಉತ್ಪನ್ನಗಳು ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳ ಆಗಿ ನಮಗೆ ಸಿಗ್ತಾ ಇರ್ತವೆ. ಹಾಗಾಗಿ ಇವುಗಳನ್ನು ನಾವು ಬೇಸಾಯ ಮಾಡಬೇಕಾಗಿತ್ತು ಅಂದರೆ ಹವಾಗುಣ ಹೇಗೆ ನೋಡಬೇಕು, ಮಣ್ಣನ್ನು ಹೇಗೆ ಗುರುತಿಸಬೇಕು, ನೀರಿನ ಲಭ್ಯತೆ ಹೇಗೆ, ಹೆಚ್ಚು ಮಳೆಯಾಗುವ ಪ್ರದೇಶ, ಕಡಿಮೆ ಮಳೆಯಾಗುವ ಪ್ರದೇಶ, ನಮ್ಮ ನಮ್ಮ ಪ್ರದೇಶದೊಳಗೆ ಇಂತೆಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರು. ನಮಸ್ಕಾರ ಹೆಗಡೆ ಅವರಿಗೆ. ನಮಸ್ಕಾರ. ಈ ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳು, ಅದರ ಪ್ರಾಮುಖ್ಯತೆ ಸ್ವಲ್ಪ ಹೇಳ್ತೀರಿ? ಮಸಾಲೆ ಬೆಳೆಗಳಂತಂದರೆ ಇದ್ರ ಪ್ರಾಮುಖ್ಯತೆ ಹೇಳಬೇಕಂದ್ರೆ ನಮ್ಮ ದೇಶದ ಪ್ರಾಮುಖ್ಯತೆನೇ ಹೇಳ್ದಂಗೆ. ಯಾಕೆ ಕೇಳಿದ್ರೆ ನಮ್ಮ ದೇಶದ ಒಂದು ಚರಿತ್ರೆ ತಗೊಂಡ್ರೆ ಇದು ಮಸಾಲೆ ಬೆಳೆಗಳಿಂದ ಶುರುವಾಗುತ್ತೆ. ಅದು ಒಂದೊಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಮಸಾಲೆ ಬೆಳೆಗಳಿಗೆ ಪ್ರಸಿದ್ಧವಾಗುವಂಥ ದೇಶ ಭಾರತವನ್ನು ಭೇಟಿ ಮಾಡಲಿಕ್ಕೆ ಬಂದವರು ಎಲ್ಲರೂ ಬಂದಿರೋದು ಇದರ ಒಂದು ಮಸಾಲೆ ಬೆಳೆಗಳ ಆಕರ್ಷಣೆಗಾಗಿ. ಯಾಕೆ ಮಸಾಲೆ ಬೆಳೆಗಳು ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಕೇಳಿದ್ರೆ ನಮ್ದು ಯಾವುದೇ ಒಂದು ಆಹಾರ ಪದಾರ್ಥ ಸಹಿತ ಮಸಾಲೆ ಇಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅನ್ನ ತೊಗರಿ, ರೊಟ್ಟಿ ತೊಗರಿ, ಅದಕ್ಕೆಲ್ಲ ಏನು ಸಂಗಡ ಏನಿರುತ್ತಲ್ಲ ಅದರ ರುಚಿಗಾಗಿ ನಾವು ಸಾಂಬಾರು ಅಂದರೆ ಸಾಂಬಾರು ಪದಾರ್ಥಗಳೇನು ಕೇಳಿದರೆ ಮುಖ್ಯವಾಗಿ ಇವು ರುಚಿ ಅಥವಾ ಒಂದು ವಾಸನೆ ಅಥವಾ ಒಂದು ಬಣ್ಣವನ್ನು ಕೊಡಲಿಕ್ಕಾಗಿ ಉಪಯೋಗಿಸುವಂಥ ಒಂದು ಗಿಡದ ಬೇರೆ ಬೇರೆ ಭಾಗಗಳು, ಔಷಧಿ ಗುಣಗಳು ಇದು ಅಲ್ಲದೆ ಇದು ಪ್ರಾಮುಖ್ಯವಾಗಿ ಯೂಸುವಂಥ ಪ್ರಧಾನವಾಗಿ ಉಪಯೋಗ ಇದು. ಇದು ಅಲ್ಲದೆ ಔಷಧಿ ಗುಣಗಳಿದ್ದಾವೆ, ಇವುಗಳನ್ನು ಆಹಾರ ಪದಾರ್ಥದ ಸಂಗ್ರಹಣೆ ಮಾಡುವಂಥ ಒಂದು ಅವುಗಳ ಗುಣಧರ್ಮ ಇದರೊಳಗಿದೆ. ಇದು ಅಲ್ಲದೇ ಸಹಿತ ಮೊದಲಿನ ಕಾಲದಲ್ಲಿ ಯಾವಾಗ ಈ ನಮ್ದು ಏನು ರೆಫ್ರಿಜರೇಷನ್ ಅಥವಾ ಈಗೇನು ರೆಫ್ರಿಜರೇಟರ್ ಇಲ್ಲ ಆಗಿತ್ತಲ್ಲ ಆವಾಗ ಆಹಾರ ಪದಾರ್ಥಗಳನ್ನು ಒಂದು ಸಂಗ್ರಹಣೆ ಮಾಡಲಿಕ್ಕೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಆ ಕಾರಣದಿಂದ ಅದರಲ್ಲೂ ಏನು ಯುರೋಪ್ ಏನಿದೆಯಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಸೊ ಅದಕ್ಕಾಗಿ ಅವು ಹುಡುಕೊಂಡು ಭಾರತಕ್ಕೆ ಬಂದಿದ್ದಾರೆ. ಸೊ ಆ ನಂತರ ಮುಂದೆ ನಮಗೆಲ್ಲ ಗೊತ್ತಿದೆ ಭಾರತವನ್ನು ಭಾಳಷ್ಟು ಕಾಲ ಪರಕೀಯರು ಆಳಿದ್ರು. ಇದು ಸಹಿತ ಮಸಾಲೆ ಬೆಳೆಗಳಿಗೆ ಬಂದಂಥ ಒಂದು ವ್ಯಾಪಾರಕ್ಕೆ ಬಂದಂಥ ಒಂದು ಏನು ಬೇರೆ ದೇಶದವರು ಇದಲ್ಲ ಅವರ ಒಂದು ಕೆಲಸ ಅಷ್ಟೇ ಬಿಟ್ಟರೆ. ಸೊ ಇದು ಆ ರೀತಿಯಲ್ಲಿ ಪ್ರಾಮುಖ್ಯತೆ. ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ನಾವದು ಚರಿತ್ರಿಕವಾದಂಥ ಒಂದು ಪ್ರಾಮುಖ್ಯತೆ ತಗೊಂಡು ಈಗಿನ ಪರಿಸ್ಥಿತಿಯಲ್ಲಿ ಈ ಮಸಾಲೆಗಳು ಬೆಳೆಯೋದು ಏನು ಒಂದು ಲಾಭದಾಯಕ ಬೆಳೆಗಳು. ಇವುಗಳು ಏನು ಬೆಳೆದಾಗ ನಮಗೆ ಯಾವುದೇ ಬೆಳೆ ತೊಗೊಳ್ರಿ, ಅದು ಕಾಳುಮೆಣಸಿರ್ಬೋದು, ಅರಿಶಿನ ಇರ್ಬೋದು, ಇವು ಒಳದೆಲ್ಲ ನಮ್ಮ ಸಾಧಾರಣ ಬೇಸಾಯ ಬೆಳೆಗಳಿಗಿಂತ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ದೇಶಕ್ಕೆ ಹೇಳಬೇಕಂತಾದರೆ ಇದು ನಮ್ಮ ದೇಶಕ್ಕೆ ಸುಮಾರು 22 ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ರಫ್ತನ್ನು ಕೊಡುವಂತಹ ಒಂದು ಈ ನೀವು ಯಾವುದೇ ಕೃಷಿ ಉತ್ಪನ್ನಗಳಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂಥದ್ರಲ್ಲಿ ಈ ಪ್ರಾಮುಖ್ಯತೆ ಬಹಳ ಮುಖ್ಯ. ನೀವು ಕೆಲವೊಂದು ಏನು ಮಸಾಲೆ ಪದಾರ್ಥಗಳನ್ನು ನೇರವಾಗಿ ಔಷಧಿಯಾಗಿ ಉಪಯೋಗಿಸೋದು, ಅರಿಶಿನ ಇರ್ಬೋದು, ಕಾಳುಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಇಲ್ಲ ಲವಂಗ ಇರ್ಬೋದು, ಇವುಗಳನ್ನು ನೇರವಾಗಿ ಹಚ್ಬೋದು. ಒಂದು ಗಾಯ ಆಯಿತು ಅಂದರೆ ಅರಿಶಿನದ ಪುಡಿ ಅಥವಾ ಅರಿಶಿನ ಪೇಸ್ಟ್ ಮಾಡಿ ಹಚ್ಚಿದರೆ ಆಗಿ ಗುಣ ಆಗುತ್ತೆ. ಅಂದರೆ ಈ ರೀತಿ ನೇರವಾಗಿ ಔಷಧಿ, ಅದರಲ್ಲಿ ಈಗ ಅರಿಶಿನದಿಂದ ತೆಗೆದಂಥ ಕರ್ಕ್ಯುಮಿನ್ ಅಂತ ಒಂದಿದೆ, ಇದು ಟ್ಯಾಬ್ಲೆಟ್ ರೂಪದಲ್ಲಿ ಲಭ್ಯ ಇದೆ, ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್. ಈ ರೀತಿ ನೇರವಾಗಿ ಉಪಯೋಗ. ಇದಲ್ಲದೆ ಬೇರೆ ಬೇರೆ ನಮ್ಮ ಭಾರತೀಯದ ಒಂದು ಔಷಧಿ ಪದ್ಧತಿಗಳೇನಿದಾವಲ್ಲ, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧಾರ್ಥ, ಇವುಗಳಲ್ಲೆಲ್ಲ ಹೆಚ್ಚಿನಗಳಲ್ಲಿ ಸಾಂಬಾರು ಪದಾರ್ಥ ಒಂದು ಮುಖ್ಯವಾದಂಥ ಅಂಶ ಆಗೇ ಆಗಿರುತ್ತೆ. ಅದು ಬೇರೆ ಬೇರೆ ಸಾಂಬಾರು ಪದಾರ್ಥ ಇವೆಲ್ಲವ ನಾವು ಈ ಸಾಂಬಾರು ಪದಾರ್ಥ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೆ ನಾವು ತಗೊಳ್ಬೇಕಾದಂಥದ್ದು ಒಂದು ಅವುಗಳ ಕ್ವಾಲಿಟಿ ಅಂತ ಹೇಳೋದು. ವಿವಿಧತೆ ಇದೆ ಇದರಲ್ಲಿ. ನೀವು ಸಾಂಬಾರು ಪದಾರ್ಥದಲ್ಲಿ ಎಷ್ಟು ವಿವಿಧತೆ ಇದೆ ಕೇಳಿದ್ರೆ, ಸುಮಾರಾಗಿ ನಾವು ನಮ್ಮ ದೇಶದಲ್ಲಿ ಸಾಂಬಾರು ಮಂಡಳಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸೌತೆ, ಅವರೇ ಭಾರತದಲ್ಲಿ 52 ಸಾಂಬಾರು ಪದಾರ್ಥಗಳನ್ನು ಬೆಳೆಗಳನ್ನು ಬೆಳಿಬೋದು ಅಂತ ಹೇಳ್ತಾರೆ. ಆದರೂ ಸಹಿತ ನಾವು ನೋಡ್ರಿ ಇಲ್ಲಿ ಕೆಲವೊಂದು ಬಳ್ಳಿಗಳಿದ್ದಾವೆ, ಕಾಳುಮೆಣಸು ಇರ್ಬೋದು ಅಥವಾ ವ್ಯಾನಿಲ್ಲಾ ಇರ್ಬೋದು ಬಳ್ಳಿಗಳು, ಇನ್ನೂ ಕೆಲವೊಂದು ಮರಗಳಿದ್ದಾವೆ, ಅವು ಈ ಲವಂಗ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇಲ್ಲ ಕೋಕಮ್ ಇರ್ಬೋದು, ಇನ್ನು ಕೆಲವೊಂದು ಗಡ್ಡೆಗಳು ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೀತವೆ, ಗಡ್ಡೆಗಳಿಂದ ಉಪಯೋಗ ಆಗುವಂಥ ಪದಾರ್ಥಗಳು, ಕೆಲವೊಂದು ಬೀಜದಿಂದ, ಈ ಉದಾಹರಣೆಗೆ ಹವೀಜ ಇರ್ಬೋದು ಅಥವಾ ಕೊತ್ತಂಬರಿ ಮೆಂತೆ ಇವೆಲ್ಲ ಬೀಜದಿಂದ. ಸೊ ಈ ರೀತಿ ಕಡಿಮೆ ಅವಧಿ ಬೆಳೆಗಳಿದ್ದಾವೆ, ಮಧ್ಯಮ ಅವಧಿ ಬೆಳೆಗಳಿದ್ದಾವೆ, ವಾರ್ಷಿಕ ಅವಧಿಗಳು ಬೆಳೆದಿವೆ, ಈ ರೀತಿಯಾಗಿ ನಿಮಗೆ ಬಹುವಾರ್ಷಿಕಗಳು ಇದಾವೆ. ಯಾಲಕ್ಕಿ ಬಹುವಾರ್ಷಿಕ ಆದರೆ ಕಡಿಮೆ ಎತ್ತರದಲ್ಲಿ ಬೆಳೆಯುವಂಥ. ಇನ್ನು ಉಪಯೋಗವನ್ನು ಯಾವ್ಯಾವ ಭಾಗವನ್ನು ಉಪಯೋಗಿಸ್ತಿರೋದ್ರೆ ಅಲ್ಲೂ ವಿವಿಧತೆ ಕಾಣುತ್ತೆ. ನೀವು ಕೆಲವೊಂದರಲ್ಲಿ ಬೀಜನ ಉಪಯೋಗಿಸ್ಬೋದು, ಕೆಲವೊಂದರಲ್ಲಿ ಕಾಯನ್ನು ಉಪಯೋಗಿಸ್ಬೋದು, ಮೆಣಸು ಇಂಥವೆಲ್ಲ ಕಾಯನ್ನೇ ಉಪಯೋಗಿಸ್ತೀವಿ, ಹವೀಜ ಎಲ್ಲ ಬೀಜ ಉಪಯೋಗಿಸ್ತೀವಿ, ಇನ್ನು ಕೆಲವೊಂದರಲ್ಲಿ ಅವುಗಳ ತೊಗಟೆ ಉಪಯೋಗಿಸ್ತೀವಿ, ಉದಾಹರಣೆ ದಾಲ್ಚಿನ್ನಿ ತೊಗೊಂಡ್ರೆ, ಇನ್ನೊಂದರಲ್ಲಿ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಲವಂಗ ತೊಗೊಂಡ್ರೆ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಈ ರೀತಿ ಬೇರೆ ಬೇರೆ ಭಾಗಗಳನ್ನು ಉಪಯೋಗಿಸೋದ್ರ ಕರಿಬೇವು ತೊಗೊಂಡ್ರೆ ಎಲೆಗಳನ್ನು ಸಹಿತ ಹೋಗ್ತೀವಿ, ಈ ರೀತಿ ಬೇರೆ ಬೇರೆ ಇದನ್ನು ತೊಗೊಂಡಾಗ. ಆಮೇಲೆ ವಾತಾವರಣದಲ್ಲೂ ಕೆಲವೊಂದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳೀತವೆ, ಕೆಲವೊಂದು ಅತಿ ಕಡಿಮೆ ಮಳೆ ಪ್ರದೇಶದಲ್ಲಿ ಬೀಳುತ್ತವೆ, ಕೆಲವೊಂದು ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿದ್ದಾವೆ, ಉದಾಹರಣೆಗೆ ಮೆಂತೆಗಿಂತ ಎಲ್ಲ ಪ್ರಾಮುಖ್ಯವಾಗಿ ಬೆಳೆಯುವಂಥದ್ದು ಚಳಿಗಾಲದಲ್ಲಿ, ಹಿಂಗಾರಿನಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾಗಿ ನಮಗೆ ಬಹಳ ವಿವಿಧ ಇಡೀ ದೇಶನು, ಇದು ನಮ್ಮ ಭಾರತದಲ್ಲೇ ತೊಗೊಂಡು, ಇನ್ನು ಜಾಗತಿಕವಾಗಿ ಕಳೆದು ಇನ್ನೂ ಅಲ್ಲದೆ ಸಾಕಷ್ಟು ಸಾಂಬಾರ ಪದಾರ್ಥಗಳು ಶೀತೋಷ್ಣವಲಯದ ಅಲ್ಲಿ ಸಹಿತ ಬೆಳೆಯುವಂಥ ಬೆಳೆಗಳು ಇದ್ದಾವೆ. ಅಂದರೆ ನಮ್ಮ ದೇಶ ಇದೆಯಲ್ಲ, ದೊಡ್ಡ ಭೂಭಾಗವನ್ನು ಹೊಂದಿದೆ, ನೈಸರ್ಗಿಕವಾಗಿ ತಾನೇ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇರುತ್ತದೆ. ನಮ್ಮ ಕರ್ನಾಟಕನ ತಗೊಂಡ್ರೆ ಯಾವ್ಯಾವ ಬೆಳೆಗಳನ್ನು ಇಲ್ಲಿ ಹೆಚ್ಚಾಗಿ ಮತ್ತು ಪ್ರಾಮುಖ್ಯತೆಯಿಂದ ಬೆಳೀತಾ ಇದೆ? ನಮ್ಮ ಕರ್ನಾಟಕದ ಏನಿದೆ, ನಮ್ಮದು ಎಲ್ಲ ರೀತಿ ವಾತಾವರಣ ಇದೆ. ಈ ಕಡೆ ಮಲೆನಾಡಿದೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಕರಾವಳಿ ಇದೆ, ಆಮೇಲೆ ಬಯಲು ಪ್ರದೇಶ ಅಥವಾ ಹೆಚ್ಚಿನ ಉಷ್ಣತೆ ಇರುವಂಥ ಪ್ರದೇಶ. ಆ ಕಾರಣದಿಂದ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ದೇಶದಲ್ಲಿ ಬೆಳೆಯುವಂಥ ಕೆಲವೊಂದು ಬೆಳೆಗಳು ಬಿಟ್ಟರೆ, ಉದಾಹರಣೆಗೆ ಕೇಸರಿ ಇದೆಯಲ್ಲ, ಅಂಥ ಒಂದು ಎರಡು ಕೆಲವೊಂದು ಬೆಳೆಗಳು ಬಿಟ್ಟರೆ ಅಥವಾ ಜೀರಿಗೆ ಬಿಟ್ಟರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಆದರೆ ಬೇರೆ ಬೇರೆ ವಾತಾವರಣದಲ್ಲಿ, ತೀರ ಪ್ರದೇಶದಲ್ಲಿ ಹೋದಾಗ ನಮಗೆ ಕಾಳುಮೆಣಸು ಮತ್ತು ಜಾಯಿಕಾಯಿಯನ್ನು ಬೆಳಿಬೋದು. ಮಲೆನಾಡು ಅಂತೀವಲ್ಲ, ಅಲ್ಲಿ ಹೋದರೆ ನಿಮಗೆ ಯಾಲಕ್ಕಿ, ಕಾಳುಮೆಣಸು, ಅರಿಶಿನ, ಶುಂಠಿ ಈ ರೀತಿ ಈ ಬೆಳೆಗಳನ್ನೆಲ್ಲ ಬೆಳಿಬೋದು. ಇನ್ನು ಅರೆ ಮಲೆನಾಡು ಅಂತ ಏನಂತೀವಲ್ಲ, ಈಗ ಧಾರವಾಡದಿಂದ ಬೆಳವಣಿಗೆ ಇಲ್ಲೆಲ್ಲ ನಮಗೆ ಏನು ಕೇಳಿದ್ರೆ, ಈ ಕೆಲವೊಂದು ಬೆಳೆ ಈ ಕಡೆನೂ ಬರ್ತಾ ಇದ್ದಾವೆ. ಉದಾಹರಣೆಗೆ ಕಾಳುಮೆಣಸು ಒಂದು ಇದಕ್ಕಷ್ಟೇ ಬೆಳೆಯುವಂಥದ್ದೇನು ಬೆಳೆ ಆಗಿತ್ತಲ್ಲ, ಎಲ್ಲಿ ಘಟ್ಟ ಪ್ರದೇಶದಲ್ಲಿ, ಈಗ ಅದನ್ನು ಸಹಿತ ಅಡಿಕೆ ತೆಂಗು ಅಂತ ನೆರಳು ಪ್ರದೇಶದಲ್ಲಿದ್ದರೆ ಇಲ್ಲೂ ಸಹಿತ ಬೆಳಿಬೋದು. ಇವೆಲ್ಲ ಹೆಚ್ಚು ಮಳೆ ಅಥವಾ ಸಾಧಾರಣ ಮಳೆ ಬೀಳುವಂಥದ್ದು. ಇನ್ನು ಕಡಿಮೆ ಮಳೆ ಬೀಳುವಂಥ ಬಯಲು ಪ್ರದೇಶಗಳಲ್ಲಿ ನಮಗೆ ಮುಖ್ಯವಾದಂಥ ಬೆಳೆ ಅಂದರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಈಗೇನು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನು ನಾವು ಸೇರ್ತಾ ಇದ್ದೀವಿ, ಅದರಲ್ಲಿ ಅಜ್ವಾನ್ ಒಂದು ಹೌದು, ಕೊತ್ತಂಬರಿ ಹೌದು, ಇವುಗಳನ್ನು ಈ ರೀತಿ. ಇನ್ನೊಂದು ನಾವು ಯಾವಾಗಲೂ ಮರೆಯುವಂಥ ಒಂದು ಮುಖ್ಯವಾದಂಥ ಮಸಾಲೆ ಬೆಳೆ ಏನು ಕೇಳಿದ್ರೆ ಹುಣಸೆ. ಇದು ಎಂದು ಬಯಲು ಪ್ರದೇಶಗಳಲ್ಲಿ ಹೆಚ್ಚುವಂಥದ್ದು. ನಮ್ಗೆ ಇದು ಹೇಗಿದೆ ಕೇಳಿದ್ರೆ, ಕಡಿಮೆ ಮಳೆ ಆಗುತ್ತೆ, ಕರ್ನಾಟಕ ಮುಖ್ಯವಾದಂಥ ಒಂದು ರಾಜ್ಯ ಇದರಲ್ಲಿ ಬೆಳೆಯುವಂಥದ್ದು, ಹುಲಸಾಗಿ ಅಂತ ಒಳ್ಳೆ ಜಮೀನು ಅಲ್ದೋದ್ರೂ ಸಹಿತ ಬೆಳೆಯುವಂಥ ಒಂದು ಬೆಳೆ ಅದು. ಇದಕ್ಕಿಂತ ಮಣ್ಣೇ ಬೇಕು ಹಂಗೇನು ಇರುತ್ತಾ? ಪ್ರದೇಶಗಳನ್ನು ಹೇಳೋದಲ್ಲ, ಅದೇ ರೀತಿಯಲ್ಲಿ ಅವುಗಳಿಗೆ ಮಣ್ಣಿನ ಒಂದು ಗುಣಧರ್ಮಗಳು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಉಸುಕು ಮಣ್ಣು ಇರ್ಬೋದು ಅಥವಾ ಜಂಬಿಟ್ಟಿಗೆ ಮಣ್ಣು ಬರ್ಬೋದಲ್ಲ, ಅಂಥಲ್ಲೆಲ್ಲ ಏನು ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ಕಾಳುಮೆಣಸು, ಯಾಲಕ್ಕಿ, ಮರದ ಬೆಳೆಗಳು, ಮೆರದ ಸಾಂಬಾರು ಪದಾರ್ಥ ಅಂತೀವಿ, ಲವಂಗ, ಜಾಯಿಕಾಯಿ ಮತ್ತು ಚಕ್ಕೆ, ಇವುಗಳನ್ನು ಅಂಥ ಪ್ರದೇಶದಲ್ಲಿ ಬೆಳ್ಬೋದು. ಇನ್ನು ಎರಡು ಗಡ್ಡೆ ತರಕಾರಿಗಳಿದಾವೆ, ಯಾವುದು ಶುಂಠಿ ಮತ್ತು ಅರಿಶಿನ. ಇವಕ್ಕೇನು ಕೇಳಿದ್ರೆ ಫಲವತ್ತಾದ ಮಣ್ಣು ಬೇಕು, ಆದರೆ ನೀರು ಬಸಿದು ಹೋಗ್ತಾ ಇರಬೇಕು. ಇದರಲ್ಲಿ ಶುಂಠಿಗೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶ ಆಗಿರಬೇಕು, ತಂಪಿರುವಂಥವ್. ಆದರೆ ಅರಿಶಿನ ಹೇಗೆ ಕೇಳಿದ್ರೆ ಎಲ್ಲ ಪ್ರದೇಶಗಳು ಬರುವಂಥದ್ದು, ತೀರ ಪ್ರದೇಶದಿಂದ ಹಿಡಿದು ಬಯಲು ಪ್ರದೇಶದಲ್ಲೂ ಅದು ನೀರು ಬೇಕು. ಅಂದ್ರೆ ಕನಿಷ್ಠ ಒಂದು 8 ತಿಂಗಳ ಬೆಳೆ ಅದು, ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಇದು ಎಲ್ಲ ಪ್ರದೇಶದಲ್ಲಿ ಬರುವಂಥದ್ದು. ಇನ್ನು ಆದರೆ ಕಾಳು ಮೆಣಸೆಲ್ಲ ಏನು ಕೇಳಿದ್ರೆ ಇವಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಬೇಕು, ಹಗಲಿಂದು ಮತ್ತು ರಾತ್ರಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಬಾರದು. ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಸಹಿತ ಬೆಳೆಯುವಂಥ ಯಾಲಕ್ಕಿ ಮತ್ತು ಮೆಣಸು ಇವು ಮತ್ತು ಜಾಯಿಕಾಯಿ ಸಹಿತ ಇವೆಲ್ಲ. ಇನ್ನು ಏನು ಹಿಂಗಾರು ಅಂತಿವಲ್ಲ, ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು, ಬೀಜದಿಂದ ಬೆಳೆಯುವಂಥ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು, ಅವಕ್ಕೆ ಏನು ಕೇಳಿದ್ರೆ ಕಡಿಮೆ ಉಷ್ಣತೆ ಬೇಕು, ಮಳೆ ಕಡಿಮೆ ಇರಬೇಕು, ವಾತಾವರಣ ಪೂರ್ತಿ ಶುಷ್ಕವಾಗಿರಬೇಕು. ಇಂಥ ಪ್ರದೇಶಗಳಲ್ಲಿ ಈ ಬೀಜದಿಂದ ತುಂಬ ಬೆಳೆಯುವಂಥ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು, ಅಥವಾ ಅಜವಾನ್ ಇರ್ಬೋದು, ಇವನ್ನು ಬೆಳಿಬೋದು. ಬಯಲು ಸೀಮೆಯಲ್ಲಿ ಬೆಳಿಬಹುದಾದಂಥ ಬೆಳೆಗಳು, ಬಯಲು ಸೀಮೆ ಅಂತ ಅಂದ್ಕೊಂಡು ಏನಾಗುತ್ತೆ ನಮಗೇನು ಇಲ್ಲಿ ವಾತಾವರಣಗಳೇನು ಕೇಳಿದ್ರೆ ಕಡಿಮೆ ಮಳೆ, ಭಾಳಷ್ಟು ಪ್ರದೇಶಗಳಲ್ಲಿ ಕಪ್ಪು ಮಣ್ಣಿದೆ, ಮಳೆ ಆಶ್ರಯದಲ್ಲಿ ಸಹಿತ ಈ ಕೆಲವೊಂದು ಬೆಳೆಗಳನ್ನು ಬೆಳಿಬಹುದು. ಉದಾಹರಣೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಈ ಏರಿಯಾದಲ್ಲಿ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಸಾಧಾರಣ ಬೆಳೆ. ಇದ್ರ ಬಿಟ್ಟು ಸಹಿತ ನಾವು ಅಜವಾನ್ ಅಥವಾ ಕೊತ್ತಂಬರಿ ಇವುಗಳನ್ನು ಬಹಳ ಒಂದು ಲಾಭದಾಯಕವಾಗಿ, ಯಾಕೆಂದರೆ ರೈತರು ಇನ್ನೂ ಅದನ್ನು ಅಕ್ಸೆಪ್ಟ್ ಮಾಡಿ ಗಡಿ ಪ್ರದೇಶಗಳು ಹೋದರೆ ಬಿಜಾಪುರ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇಲ್ಲೆಲ್ಲ ಈಗ ಅದು ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ ಇಂಥ ಬೆಳೆಗಳನ್ನು. ಇವೇನಾಗುತ್ತೆ ಕಡಿಮೆ ಮಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದಂಥ ಕಡಿಮೆ ಅವಧಿಯ ಬೆಳೆಗಳು. ಇದಲ್ಲದೆ ನೀರಾವರಿ ಇತ್ತು ಅಂತಂದರೆ ಅರಿಶಿನವನ್ನು ಲಾಭದಾಯಕವಾಗಿ ಇಲ್ಲಿಗಾಗಿ ಬೆಳಿಬಹುದು. ಹಾಂ ಹಾಂ, ಈಗ ಅಂಗಾಂಶ ಕೃಷಿ ಅಂತ ತಂತ್ರಜ್ಞಾನ ಬಂದಾಗೂ ಕೂಡ ಇಲ್ಲಿ ಏನೇನು ಮಾಡಬಹುದು, ಎಂತೆಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು, ಮಸಾಲೆ ಬೆಳೆಗಳು ಎಷ್ಟು ವೈವಿಧ್ಯತೆ ಇಲ್ಲ ಅದೇ ರೀತಿ ಅವುಗಳನ್ನು ಸಸ್ಯಾಭಿವೃದ್ಧಿ ಮಾಡುವಂಥ ಇದು ಯಾಕೆ ತಿಳ್ಕೊಳ್ಳಬೇಕು ಕೇಳಿದ್ರೆ ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದಂಥ ಸಸ್ಯಾಭಿವೃದ್ಧಿ ವಿಧಾನ ಇದೆ. ಈಗ ಕೆಲವೊಂದನ್ನು ಕಾಂಡ ತುಂಡಿಂದ ಮಾಡ್ಬೋದು, ಅದರಲ್ಲಿ ಮುಖ್ಯವಾಗಿ ನಾವು ಈ ರೀತಿ ಅಭಿವೃದ್ಧಿ ಪಡಿಸುವಂಥದ್ದು ಕಾಳುಮೆಣಸು, ಇದರಲ್ಲಿ ಯಾವುದೇ ಬಳ್ಳಿದ ತುಂಡುಗಳಿಂದ ಮಾಡ್ಬೋದು. ಇನ್ನು ಗಡ್ಡೆಗಳಿಂದ ಮಾಡ್ಬೋದು, ಅದು ಅರಿಶಿನ ಮತ್ತು ಶುಂಠಿಗಳನ್ನು ಗಡ್ಡೆಗಳಿಂದ ಮಾಡ್ಬೋದು. ಇನ್ನು ಬೀಜದಿಂದ ಬಹಳಷ್ಟು ಇನ್ನು ಮಸಾಲೆ ಬೆಳೆಗಳನ್ನೆಲ್ಲ ಬೀಜದಿಂದ ಮಾಡ್ತೀವಿ, ಅದು ಏಲಕ್ಕಿ ಇರ್ಬೋದು ಅಥವಾ ಈ ಬೀಜ ತರಕಾರಿ ಇರ್ಬೋದು, ಲವಂಗ ಇರ್ಬೋದು, ಇವೆಲ್ಲ ಬೀಜದಿಂದ ಮಾಡ್ತೀವಿ. ಹಣ್ಣಿನ ಬೆಳೆಗಳನ್ನು ನಾವು ಸಾಧಾರಣವಾಗಿ ಕಸಿಗಿದ ಮೂಲಕನೇ ಮಾಡ್ತೀವಿ, ಆದರೆ ಇಲ್ಲಿ ಕೆಲವೊಂದೇ ಬೆಳೆಗಳನ್ನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು ಹುಣಸೆ, ಇನ್ನೊಂದು ಜಾಯಿಕಾಯಿ, ಇವುಗಳನ್ನು ಕಸಿ ಮೂಲಕ ಅಭಿವೃದ್ಧಿಪಡಿಸ್ತೀವಿ. ಇದರಲ್ಲೂ ಸುಧಾರಣೆಗಳಾಗಿದ್ದಾವೆ, ಬೇರೆ ಏನು ರಂಗದಲ್ಲಿ ಆದಂಗೆ ಇದರಲ್ಲಿ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದ್ದು ಅಂತ ಆದರೆ ಕಾಳುಮೆಣಸಿನಲ್ಲಿ ನಾವು ಬರೀ ತುಂಡನ್ನು ಮಾಡಿ ಮಾಡ್ತಿದ್ವಿ, ಅದರಿಂದ ಏನು ಒಂದಿಗೆ ಬಳ್ಳಿಯಿಂದ ಭಾಳ ಒಂದು 10-15 ಬರ್ತಿದ್ವು. ಆದರೆ ಈಗ ಅದರ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸ್ಬೇಕಂತಾದರೆ ಕಾಲಮ್ ಮೆಥಡ್ ಅಂತೀವಿ, ಅಂದರೆ ಒಂದು ದಂತಿಯ ಜಾಲರಿ ಇದ್ರಾಳಿ, ಅದರೊಳಗೆ ಮಣ್ಣು ಮತ್ತು ಏನು ಎರೆಗಳ ಗೊಬ್ಬರ ಹಾಕಿ ಅದಕ್ಕೆ ಬಳ್ಳಿ ಹಬ್ಸೋದು, ಸುತ್ತಲೂ ಬಳ್ಳಿ ಹಬ್ಸೋದು. ಅದರಿಂದ ಏನಾಗುತ್ತೆ ಆ ಬಳ್ಳಿಗಳಲ್ಲಿ ಎಲ್ಲೆಲ್ಲಿ ಅದನ್ನು ಹತ್ಕೊಳ್ತಾವಲ್ಲ ಅಲ್ಲೆಲ್ಲ ಬೇರ್ ಬಂದು ಒಂದು ಬಳ್ಳಿಯಿಂದ 10-15 ನಮಗೆ ತುಂಡುಗಳು ಸಿಗುತ್ತವೆ. ಒಂದು ಗಿಡದಿಂದ ಒಂದು ವರ್ಷಕ್ಕೆ 40 ಗಿಡ ಬರುತ್ತೆ. ಈ ರೀತಿ ಬೇಗನೆ ಸಸ್ಯಾಭಿವೃದ್ಧಿ ಮಾಡುವಂಥ ವಿಧಾನಗಳನ್ನು ಕಂಡುಕೊಂಡಿದ್ದೀವಿ. ಅರಿಶಿನ ಮತ್ತು ಶುಂಠಿಯಲ್ಲಿ ನಮ್ಗೆ 1 ಎಕರೆ ಸುಮಾರು 6-8 ಕ್ವಿಂಟಲ್ ಬೀಜ ಬೇಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಬೀಜವನ್ನು ಸಂಗ್ರಹಣೆ ಮಾಡೋದಿರ್ಬೋದು ಅಥವಾ ರೋಗರಹಿತವಾದಂಥ ಪಡೆಯೋದು ಕಷ್ಟ. ಅಂಥ ಸಮಯದಲ್ಲಿ ಈ ಬೀಜಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರೋಗರಹಿತವಾದಂಥ ಗಿಡ ಉತ್ಪಾದನೆ ಮಾಡಲಿಕ್ಕೆ ಇವುಗಳಲ್ಲಿ ಏನು ನಾವು ಮೆಣಸಿನಕಾಯಿ ಎಲ್ಲ ಏನು ಟ್ರಾನ್ಸ್ಪ್ಲಾಂಟ್ ಅಂದರೆ ಅಂದರೆ ಸಸಿ ಮಡಿ ಮಾಡಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಸಣ್ಣ ತುಂಡುಗಳನ್ನು ಮಾಡಿ ಅವುಗಳನ್ನು ಸಸಿ ಮಾಡಿ ಮಾಡುವಂಥ ಪದ್ಧತಿ ಬಂದಿದೆ. ಇದರಲ್ಲಿ ನಾವು ರೋಗರಹಿತವಾದಂಥ ಗಿಡಗಳನ್ನು ಉತ್ಪಾದನೆ ಬೀಜನೂ ಕಡಿಮೆ ಮಾಡ್ಬೋದು, ರೋಗರಹಿತ ಈ ರೀತಿ ತಾವು ಹೇಳದಂಗೆ ಅಂಗಾಂಶ ಕೃಷಿ ಸಾಕಷ್ಟು ಒಂದು ಮಸಾಲೆ ಬೆಳೆಗಳು ಅಂಗಾಂಶ ಕೃಷಿ ಇನ್ನೂ ಇಲ್ಲ, ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಅಲ್ಲಿ ಕಸಿ ಕೂಡ ಕಟ್ತಾರೆ. ಕಾಳುಮೆಣಸಿನಲ್ಲಿ ಕಸಿ ಮೂಲಕ ಒಂದು ಅಭಿವೃದ್ಧಿಪಡಿಸುವಂಥದ್ದು ಇತ್ತೀಚಿನ ವಿಧಾನ. ಬಟ್ ಅದರಲ್ಲಿ ಏನಿದೆ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗ ಆಗುತ್ತೆ. ಈ ಕಾಳುಮೆಣಸಲ್ಲಿ ಪ್ರಮುಖವಾದಂಥ ಒಂದು ರೋಗ ಅಂದರೆ ಸೊರಗು ರೋಗ. ಇದನ್ನು ಯಾವುದೇ ನಮ್ಮ ತಳಿಗಳು ಅಂಥ ಒಂದು ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ. ಅಂಥ ಸಮಯದಲ್ಲಿ ನಮಗೊಂದು ಹಿಪ್ಪಲಿ ಅಂತ ಒಂದು ಕಾಡು ಜಾತಿ ಗಿಡ ಇದೆ, ಇದ್ರ ಮೇಲೆ ಕಸಿ ಮಾಡಿದ್ರೆ ಸೊ ಈ ಒಂದು ಸೊರಗು ರೋಗವನ್ನು ತಡೆಗಟ್ಬೋದು. ಆದರೆ ಒಂದೇನು ನೆನ್ಪಿಡಬೇಕಾದ ಅಂಶ ಏನು ಕೇಳಿದ್ರೆ, ಹಿಪ್ಪಲಿಂದ ಕಸಿ ಮಾಡಿದಂಥ ಗಿಡಗಳು ಸ್ವಲ್ಪ ಹೆಚ್ಚಿನ ನೀರು ಲಭ್ಯತೆ ಇದ್ರೆ ಮಾತ್ರ ಅವು ಸರಿಯಾಗಿ ಬೆಳೀತವೆ, ಇಲ್ಲಾಂದ್ರೆ ಸ್ವಲ್ಪ. ಈ ಸುಧಾರಿತ ತಳಿಗಳನ್ನು ಹಾಕಬೇಕು ಅಂತೇಳಿ, ಯಾಕಂದ್ರೆ ನಾವು ಎಷ್ಟೋ ಸರಿ ಹೇಳ್ತೀವಿ ರೋಗಕ್ಕೆ ನಿರೋಧಕ ಶಕ್ತಿ, ಕೀಟಕ್ಕೆ ನಿರೋಧಕ ಶಕ್ತಿ, ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದರೆ ನಿರೋಧಕ ಶಕ್ತಿ, ಅದನ್ನೆಲ್ಲನೂ ಸಹಿಸ್ಕೊಂಡು ಬೆಳೆಯುವಂಥ ಶಕ್ತಿ ಬೇಕಾದಂಥ ತಳಿಗಳು ನಮಗೆ ಬೇಕು ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಸುಧಾರಿತ ತಳಿಗಳು ಮಸಾಲೆ ಬೆಳೆಯಲ್ಲಿ ಇದರಲ್ಲಿ ಕೆಲವೊಂದು ಬೆಳೆಗಳಲ್ಲಿ ಮಾತ್ರ ಲಭ್ಯ ಇದೆ. ಇಲ್ಲಿ ಏನಿದೆ ಸಂಶೋಧನೆ ಇನ್ನೂ ಅಂಥ ಒಂದು ಬೇರೆ ಬೆಳೆಗಳಲ್ಲಿ ನಮ್ಮ ಬೇಸಾಯ ಬೆಳೆಗಳಲ್ಲಿ ಆದಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಸಾಕಷ್ಟು ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ ಸಂಶೋಧನಾ ಕೇಂದ್ರ ಕೇರಳದಲ್ಲಿ ಭಾರತೀಯ ಮಸಾಲೆ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆ ಕಾಲಿಕತ್ನಲ್ಲಿ. ಅದು ಸಾಕಷ್ಟು ಏನು ಮೆಣಸು, ಕರಿಮೆಣಸು ಇರ್ಬೋದು ಅಥವಾ ಅರಿಶಿನ, ಶುಂಠಿ ಇವುಗಳಲ್ಲೆಲ್ಲ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಅದರನ್ನು ಒಂದು ಅಂಗಸಂಸ್ಥೆಗಳಿದ್ದಾವೆ, ಇಲ್ಲಿ ಅಪ್ಪಂಗಲ ಅಂತಿದೆ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಒಂದು ಸಹಾಯವನ್ನು ಕೊಟ್ಟು ಅವುಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಆ ಕಾರಣದಿಂದ ಅವುಗಳನ್ನು ಕರ್ನಾಟಕದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳಿದೆ, ಧಾರವಾಡ, ಬೆಂಗಳೂರು ಅಥವಾ ಶಿವಮೊಗ್ಗ ಅಥವಾ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಬಾಗಲಕೋಟೆ ಮತ್ತು ಅದರ ವಿವಿಧ ಕಾಲೇಜುಗಳ ಸಹಿತ ಕರ್ನಾಟಕ ಏನು ಸೂಕ್ತವಂತಹ ಮಸಾಲೆ ಬೆಳೆಗಳಿದ್ದಾವಲ್ಲ ಅವುಗಳ ತಳಿಗಳು ಲಭ್ಯ ಇದೆ. ಅವುಗಳನ್ನು ತಾವು ಸೂಕ್ತ ಸಮಯದಲ್ಲಿ ಅನ್ನೋದನ್ನು ಅವುಗಳನ್ನು ಸಂಪರ್ಕಿಸಿ ಇವುಗಳನ್ನು ಪಡೆಯಬಹುದು. ಹೆಚ್ಚು ಕಡಿಮೆ ನಾವು ಮುಖ್ಯ ಬೆಳೆಯಾಗಿ ಅಡಿಕೆ ಇರ್ಬೋದು ಅಥವಾ ಬೇರೆ ಬೇರೆ ತೆಂಗು ಇರ್ಬೋದು ಕೃಷಿ ಅರಣ್ಯ ಬೆಳೆಗಳನ್ನು ಬೆಳೀತಾ ಇರ್ತೀವಿ. ಅಲ್ಲಿ ನೆರಳಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು, ಅಥವಾ ಮುಖ್ಯ ಬೆಳೆಯಲ್ಲಿ ಹೆಚ್ಚು ಬಿಸಿಲನ್ನು ಬಯಸಿ ಬೆಳೆಯುತ್ತೆ ಗಿಡ ಅಂತೇಳಂದಾಗ ನಾವು ಇಡಿಯಾಗಿ ಮಸಾಲೆ ಬೆಳೆಯನ್ನು ಬೆಳೀಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇಲ್ಲಿ ಏನನ್ನ ಗಮನಿಸಬೇಕು? ಭಾಳಷ್ಟು ಸಾರಿಗೆ ಕೆಲವೊಂದು ಏನು ಈ ಮಸಾಲೆ ಬೆಳೆಗಳಿದೆಯಲ್ಲ ಅವುಗಳನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆ ಕೇಳಿದ್ರೆ ಸಾಕಷ್ಟು ಬಹುವಾರ್ಷಿಕ ಮಸಾಲೆ ಬೆಳೆಗಳೇನಿದಾವಲ್ಲ ಇವು ಏನಿದೆ ಇವು ಸ್ವಲ್ಪ ನೆರಳಬೇಕು, ಕೃತಕವಾಗಿ ನೆರಳಂತೂ ಮಾಡೋದು ಕಷ್ಟ. ಅಂತಹ ಸಮಯದಲ್ಲಿ ಇರುವಂತಹ ಬೆಳೆಗಳಲ್ಲೇ, ಉದಾಹರಣೆಗೆ ಕಾಳುಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಇವುಗಳ ನೈಸರ್ಗಿಕವಾಗಿ ನೋಡಿದ್ರೆ ಕಾಡಲ್ಲಿರುವಂಥ ಬೆಳೆಗಳು ಅವು. ಇಲ್ಲೆಲ್ಲ ಸಾಕಷ್ಟು ಜಾಗ ಖಾಲಿ ಉಳ್ಕೊಂಡಿರುತ್ತೆ, ಅವುಗಳನ್ನು ಪೂರ್ತಿ ಬೆಳೆ ಉಪಯೋಗಿಸ್ತಾ ಇರಲ್ಲ. ಅದರಲ್ಲೂ ಮಣ್ಣನ್ನು 50% ಉಪಯೋಗ ಆಗಿರುತ್ತೆ. ಇನ್ನು ಬೆಳೆಗೆ ಸಹಿತ ಸುಮಾರಾಗ 50% ಉಳಿದಿದೆ. ಇಂಥ ಸಮಯದಲ್ಲಿ ನಮಗೆ ಈ ಏನು ಮಸಾಲೆ ಬೆಳೆಗಳಲ್ಲಿ ಬಹಳ ಒಂದು ಉಪಯೋಗ ಬರುತ್ತೆ. ಯಾಕೆ ಕೇಳಿದ್ರೆ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಇದರಲ್ಲಿ ಎರಡು ರೀತಿ ಬೆಳಿಬೋದು. ಎರಡು ಸಾಲುಗಳ ನಡುವೆ ಬೆಳೆಯುವಂಥ ಬೆಳೆಗಳು, ಉದಾಹರಣೆ ಲವಂಗ ಇರ್ಬೋದು ಅಥವಾ ಜಾಯಿಕಾಯಿಯನ್ನು ಹೆಚ್ಚು ಮಳೆ ಬೆಳೆ ಪ್ರದೇಶಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬೋದು. ಇನ್ನು ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಹಬ್ಬಿಸ್ಕೊಂಡು ಕಾಳುಮೆಣಸನ್ನು ಬೆಳಿಬೋದು. ಇದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಇಲ್ಲ ಈ ಅಡಿಕೆ ಮತ್ತು ತೆಂಗುಗಳ ಅಥವಾ ಯಾವುದೇ ಬಹುವಾರ್ಷಿಕ ಬೆಳೆ ಮಾವು ಇರ್ಬೋದು, ಇವುಗಳ ಪ್ರಾರಂಭಿಕ ಹಂತದಲ್ಲಿ ಒಂದು ಮೊದಲನೇ 5-10 ವರ್ಷದ ಒಳಗಡೆ ಪೂರ್ತಿ ಅವು ಇನ್ನೂ ಆವರಿಸಿಕೊಂಡಿರಲ್ಲ, ಆ ಸಮಯದಲ್ಲಿ ನೀವು ಇವುಗಳನ್ನು ಅಂತರ ಬೆಳೆಯಾಗಿ ಬೆಳೆಯೋದು. ಇದರಲ್ಲಿ ಶುಂಠಿ ಭಾಳ ಮುಖ್ಯ ಬರುತ್ತೆ, ಅರಿಶಿನ ಇವೆರಡುಗಳನ್ನು ಈ ಇಂಥ ಪ್ರದೇಶಗಳಲ್ಲಿ ಅರೆ ಮಲೆನಾಡು ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇನ್ನು ತಾವೇನು ಕೇಳಿದಂತೆ ಇತರ ಬಯಲು ಪ್ರದೇಶಗಳಲ್ಲಿ ಇವುಗಳನ್ನು ಪ್ರಧಾನ ಬೆಳೆಯಾಗಿ ಅಥವಾ ಅವುಗಳ ಇದು ಸಾಧ್ಯತೆ ಇದೆ. ಈಗ ಅರಿಶಿನ ಇರ್ಬೋದು, ಮೆಣಸಿನಕಾಯಿ ಎಲ್ಲ ನಾವು ಸಾಧಾರಣವಾಗಿ ಏಕ ಬೆಳೆಯಾಗಿ ಬೆಳೆಯುವಂಥ ರೂಢಿ ಇದೆ. ಈಗ ಏನಾಗ್ತಾ ಇದೆ, ಹವಾಮಾನ ವೈಪರೀತ್ಯ ಇದೆ, ಭಾಳಷ್ಟು ಸಾರಿ ಒಂದು ಬೆಳೆ ಬೆಳೆದಾಗ ಅದು ಹಾನಿಯಾಗುವಂಥ ಸಾಧ್ಯತೆ ಇದ್ದಾಗ ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಬೆಳೆದ್ರೆ ಏನು ಹತ್ತಿ ಸಂಗಡ ಮೆಣಸಿನಕಾಯಿ, ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲೆಲ್ಲ ಪ್ರಮುಖವಾಗಿರುವಂಥ ಒಂದು ಬೆಳೆ ಸಂಯೋಜನೆ, ಅಥವಾ ಈರುಳ್ಳಿ ಸಂಗಡ ಕೊತ್ತಂಬರಿ ಬೆಳೆಯುವಂಥದ್ದು, ಈ ರೀತಿಯಾಗಿ ಬೆಳೆಗಳನ್ನು ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಸಾಲಿಗೆ ಒಂದರಂತೆ ಇರ್ಬೋದು ಅಥವಾ 4 ಸಾಲಿಗೆ ಒಂದರಂತೆ ಇರ್ಬೋದು, ಆ ರೀತಿ ಬೆಳೆದ್ರಿಂದ ನಮಗೇನಾಗುತ್ತೆ ಒಂದು ಎಕ್ಸ್ಟ್ರಾ ಆದಾಯ ಬರಲಿಕ್ಕೆ ಸಹಾಯ ಆಗುತ್ತೆ. ಪ್ರಧಾನ ಬೆಳೆ ಒಂದು ಹಾನಿ ಆಯಿತು ಅಂತ, ರೋಗದಿಂದ ಕೀಟದಿಂದ ಹಾನಿ ಆಯಿತು ಅಂತ ಸಹಿತ ನಮಗೆ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ತೋಟ ಅಥವಾ ಗದ್ದೆ ಅಥವಾ ಹೊಲದಲ್ಲಿ ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಇದೆ, 1 ಎಕರೆ 1.5 ಎಕರೆ 1/2 ಎಕರೆ ಇಷ್ಟೆಲ್ಲ ಇರುತ್ತೆ. ನೀವು ಹೇಳಿದ್ರಿ ಮೂಲತಃ ಇವು ಅರಣ್ಯ ಪ್ರದೇಶದಿಂದ ಬಂದಂಥ ಬೆಳೆಗಳು ಅಂತ. ಆ ರೀತಿಯ ಅರಣ್ಯ ಒಂದು ವಾತಾವರಣ ಇರುವಂಥ ಪ್ರದೇಶದೊಳಗೆ ಮತ್ತೆ ಆ ಅರಣ್ಯ ವಾತಾವರಣದಲ್ಲಿ ಇಂಥ ಗಿಡಗಳನ್ನು ಹಾಕ್ಲಿಕ್ಕೆ ಸಾಧ್ಯತೆ ಇದೆ? ಹೌದು, ಏನಿದೆ ಇಲ್ಲಿ ಅರಣ್ಯ ಅನುಕೂಲ ನಾವೇನು ಎರಡನ್ನೂ ಇದೆ. ಈಗ ನಾವು ಕೃತಕವಾಗಿ ಅರಣ್ಯವನ್ನು ಮಾಡಿದಾಗ ನಾವು ಕೆಲವೊಂದು ಒಂದೇ ಜಾತಿ ಗಿಡಗಳನ್ನು ಆಯ್ಕೆ ಮಾಡ್ತೀವಿ. ಉದಾಹರಣೆಗೆ ಅಕೇಶ್ಯಾ, ಭಾಳಷ್ಟು ಕಡೆಗೆ ಅಕೇಶ್ಯಾ ಸುಲಭದಲ್ಲಿ ಬೆಳೆಯುವಂಥದ್ದು ಅಕೇಶ್ಯಾ ಬೆಳಿತೀವಿ, ಇಲ್ಲ ಸಾಗುವಾನಿ ಬೆಳಿತೀವಿ. ಇವೆರಡು ಬೆಳೆಗಳು ಬಂದಾಗ ಇಲ್ಲಿ ನಮ್ಮ ಸಾಧಾರಣ ಒಂದು ರೈತರು ಕೇಳುವಂಥ ಮುಖ್ಯವಾದ ಪ್ರಶ್ನೆ, ಇಲ್ಲಿ ನಾವು ಕಾಳುಮೆಣಸು ಹಾಕ್ತೀವಿ, ಇಲ್ಲಿ ಯಾಲಕ್ಕಿ ಹಾಕ್ತೀವಿ, ಬರ್ತದೆಯಾ ಅಂತೇಳಿ. ಯಾಕೆ ನೆರಳಿರ್ತದಲ್ಲ 1 ವರ್ಷ. ಆದರೆ ಒಂದು ಸ್ವಲ್ಪ ನಾವು ನೆನಪಿಟ್ಕೋಬೇಕು, ಈ ಬೆಳೆಗಳನ್ನು ಬೆಳೆಯುವಾಗ ಅವುಗಳಿಗೆ ಒಂದು ಏನಿದೆಲ್ಲ ಹೊಂದಾಣಿಕೆ ಆಗುವಂಥ ಬೆಳೆ ಆಗಿರಬೇಕು. ಇವುಗಳ ಬೇರುಗಳು ಅಕೇಶ್ಯ ತಗೊಂಡ್ರೆ ಮೇಲೆ ಬೇರೆ ಇರುತ್ತೆ, ಆ ಮೇಲೆ ಬೇರಿದ್ದಾಗಿ ಬೇರೆ ಬೆಳೆಲಿಕ್ಕೆ ಕೊಡಲ್ಲ. ನೀವು ನೋಡಿರ್ಬೋದು ಅಕೇಶ್ಯ ತೋಟದಲ್ಲಿ ಏನೂ ಬೆಳೆ ಬೆಳೆಯಲ್ಲ, ಅಥವಾ ಸಾಗುವಾನಿ ತೋಟದಲ್ಲಿ ಏನೂ ಬೆಳೆ ಬೆಳೆಯಲ್ಲ. ಯಾಕೆ ಕೇಳಿದ್ರೆ ಅವುಗಳ ಬೇರೆ ಮೇಲಿರುತ್ತೆ. ಆಮೇಲೆ ಸಾಗುವಾನಿ ಬೆಳೆದಾಗ ಇನ್ನೊಂದು ಏನು ತೊಂದರೆ ಕೇಳಿದ್ರೆ ಅದ್ರ ಎಲೆ ಉದುರೋ ಬಿಡುತ್ತೆ. ಡಿಸೆಂಬರ್ ಜನವರಿ ಫೆಬ್ರವರಿ ಎಲೆನೇ ಇರಲ್ಲ, ಇವುಗಳಿಗೆ ಇಡೀ ವರ್ಷವೂ ಬೇಕು ನೆರಳು. ಅದೇ ಮಳೆಗಾಲದಲ್ಲೇ ಎಲೆ ಬಿದ್ದರೆ ನಡೀತಿದೆ, ಆದರೆ ಇಲ್ಲಿ ಏನಾಗುತ್ತೆ ಚಳಿಗಾಲದಲ್ಲೇ ಮಳೆ ಉದುರುತ್ತದೆ, ಎಲೆಗಳಿರಲ್ಲ. ಆ ಕಾರಣದಿಂದ ಅಂಥ ಪ್ರದೇಶದಲ್ಲಿ ಬರಲ್ಲ. ಅದೇ ಏನಿದೆಯಲ್ಲ ಹಲಸು, ಯಾರು ಹಲಸಂತೂ ಮಾಡಿದ್ರು ಅಂದರೆ ಅದ್ರದ್ದು ಏನಾಗುತ್ತೆ ಎತ್ತರ ಹೋಗಿ ತೊಂಗೆಗಳು ಬರ್ತವೆ. ಅಂಥ ಸಮಯದಲ್ಲಿ ಕಾಳುಮೆಣಸು ಬೆಳಿಬೋದು ಅಥವಾ ಮಧ್ಯದಲ್ಲಿ ನೆರಳಿದ್ರೆ ಬೇರೆ ಬೆಳೆಗಳನ್ನು ಬೆಳಿಬೋದು. ಎಷ್ಟು ಪ್ರಮಾಣದಲ್ಲಿ ನೆರಳಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಅಕೇಶ್ಯಾ ಗಿಡದಲ್ಲಿ ಪೂರ್ತಿ ಗೆಳೆ ಬೆಳೀತು ಅಂದರೆ ಕೆಳಗಡೆ ನೆರಳು ಇದು ಬೆಳಕು ಭಾಳ ಕಡಿಮೆ ಇರುತ್ತೆ, ಅಲ್ಲಿ ಇಂಥ ಬೆಳೆಗಳನ್ನು ಬೆಳೆಯೋದು ಕಷ್ಟ. ಸೊ ಇಲ್ಲಿ ಆದರೆ ಬೇರೆ ರೀತಿ ಏನು ಅರಣ್ಯ ಮಾಡಿರ್ತಾರಲ್ಲ ಅದು ವೈವಿಧ್ಯತೆ ಇರಬೇಕು. ಅಂತಲ್ಲಿ ಎತ್ತರ ಅಂದ್ರೆ ಇಲ್ಲೇನು ಕನಿಷ್ಠ 1-2 ಮೀಟರ್ ಎತ್ತರದವರೆಗೆ ಆದರೂ ಟೊಂಗೆಗಳಿರಬಾರ್ದು, ಅಂತ ಸಮಯದಲ್ಲಿ ಮಾಡಬಹುದು. ಇನ್ನು ಬೇಸಾಯ ಕ್ರಮಗಳಲ್ಲಿ ಸುಧಾರಣೆ ಏನಾದರೂ ಅಂದ್ರೆ ಏನಿದೆ, ಈಗ ಭಾಳಷ್ಟು ನಮ್ಮಲ್ಲಿ ಕೃಷಿಯಲ್ಲಿ ರೈತರು ಮುಖ್ಯವಾಗಿ ನಮ್ಮದು ಹೊಸತೇನಿದೆ ಅಂತೇಳಿ ಒಂದು ಯಾವಾಗಲೂ ಬರುತ್ತೆ, ನಾವು ಈಗಲೇ ಮಾಡ್ತಾ ಇರೋದ್ರ ಈ ರೀತಿಯಲ್ಲಿ. ಈಗ ಈ ಮಸಾಲೆ ಬೆಳೆಗಳು ಈಗೇನು ಸಾಕಷ್ಟು ಸಂಶೋಧನಾ ಕೇಂದ್ರಗಳಿದೆ, ಅವುಗಳು ತಮ್ಮದೇ ಆದಂಥ ಒಂದು ಸಂಶೋಧನೆಗಳ ಮೂಲಕ ಮಸಾಲೆ ಬೆಳೆಗಳಲ್ಲಿ ಅವುಗಳು ಪ್ರಧಾನ ಮಸಾಲೆ ಬೆಳೆಗಳಿದ್ದಾವೆ, ಇವುಗಳಲ್ಲಿ ಏನು ಗೊಬ್ಬರವನ್ನು ಶಿಫಾರಸು ಮಾಡುವಾಗ ಮೊದಲು ಹೆಂಗಿದೆ, ಕಾಳುಮೆಣಸಿಗೆ 140 ಕೆಜಿ ಸಾರಜನಕ ರಂಜಕ ಪೊಟ್ಯಾಶ್ ಅಂತೇಳಿ ನಾವು ಹೇಳ್ತೀವಿ. ಇದೇನಾಗುತ್ತೆ, ಇದು ನಮ್ಗೆ ಅಷ್ಟು ಸಮಂಜಸ ಅಲ್ಲ. ಯಾಕೆ ಕೇಳಿದ್ರೆ ವಾತಾವರಣ ಬದಲಾವಣೆ ಇರುತ್ತೆ, ತಳಿಗಳು ಬದಲಾವಣೆ ಇರುತ್ತೆ, ಆಮೇಲೆ ಮಣ್ಣಿನ ಒಂದು ಪೋಷಕಾಂಶ ವ್ಯತ್ಯಾಸ ಇರುತ್ತೆ. ಅಂತಹ ಸಮಯದಲ್ಲಿ ಆ ಒಂದು ತೋಟದ ಪೋಷಕಾಂಶಗಳ ಲಭ್ಯತೆ, ಮಣ್ಣಿನಲ್ಲಿರುವಂಥ ಲಭ್ಯತೆ ಮತ್ತು ಆ ತಳಿಗಳಿಗೆ ಎಷ್ಟು ಬೇಕು ಅನ್ನೋದನ್ನು ಮೂಲಕ ತಿಳ್ಕೊಂಡು ಶಿಫಾರಸು ಮಾಡುವಂಥದ್ದು ಒಂದು ರೀತಿ. ಇನ್ನೊಂದು ಏನು ಕೇಳಿದರೆ, ಅರಿಶಿನ ಶುಂಠಿಯನ್ನು ಅದು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿ ಬೆಳೆಯುವಂಥ ಪದ್ಧತಿ ಇತ್ತು. ಈಗೇನು ಕೇಳಿದ್ರೆ ಇದರಲ್ಲಿ ಇಂಟೆನ್ಸಿವ್ ಮೆಥಡ್, ಒಂದು ಪ್ರಾರಂಭದಲ್ಲಿ ಅವು ಮರಿಗಳನ್ನು ರೋಗರಹಿತವಾಗಿ ಏನು ಬೆಳೆಸೋದು, ಅದರ ನಂತರ ಏರು ಮಡಿಗಳನ್ನು ಮಾಡೋದು. ಯಾಕೆಂದರೆ ಈ ಅರಿಶಿನ ಶುಂಠಿ ಇವೆಲ್ಲವುಗಳು ನೀರು ನಿಲ್ಲುವಂಥ ಪ್ರದೇಶಗಳಲ್ಲಿ ಕೊಳೆ ಬಂದು ಹೋಗ್ತವೆ. ಭಾಳಷ್ಟು ಸಾರಿ ಶುಂಠಿಯಲ್ಲಂತೂ ತಮಗೆ ಗೊತ್ತಿರಬೇಕು, ಸಾಕಷ್ಟು ಬೆಳೆ ಹಾನಿಯಾಗುತ್ತೆ ಹೆಚ್ಚು ಮಳೆ ಬಂದಾಗ ನೀರು ನಿಂತಾಗ. ಅಂಥ ಸಮಯದಲ್ಲಿ ಏರು ಮಡಿಗಳನ್ನು ಮಾಡಿ ಅವುಗಳಿಗೆ ಹೊದಿಕೆಗಳನ್ನು ಮಾಡಿ, ಅದರಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಮಾಡಿ, ಹನಿ ನೀರಾವರಿ ಎಲ್ಲ ತಂತ್ರಜ್ಞಾನಗಳನ್ನು ಕೂಡಿಸಿ ಬೆಳೆದಾಗ, ಸಾಧಾರಣ ಮೊದಲು ನಮ್ಮದು ಶುಂಠಿ ಹೆಂಗಿತ್ತು, 8-10 ಟನ್ ಒಂದು ಎಕರೆಗೆ ಬಂದರೆ ಬಹಳ ಅಂತಾಗಿತ್ತು. ಈಗ ರೈತರು ಎಲ್ಲಿವರೆಗೆ ಹೋಗಿದ್ದಾರೆ, ಇವೆಲ್ಲ ತಂತ್ರಜ್ಞಾನಗಳಿಂದ 40 ಟನ್ನಿಗೆ ಹೋಗಿದ್ದಾರೆ. ಸರಾಸರಿ 20 ಟನ್ ಅಂತೂ ಈಗ ಸಾಮಾನ್ಯವಾಗಿ ಹೋಗಿ, ಅದು 8 ಟನ್ನಲ್ಲಿ 40 ಟನ್ನಲ್ಲಿ ಇಷ್ಟು ರೀತಿ ಒಂದು ಸುಧಾ ಇವೆಲ್ಲ ಸಂಶೋಧನೆಗಳ ಫಲವಾಗಿ ಬಂದಂತಹ ಒಂದು ಪರಿಣಾಮಗಳಂತ ಹೇಳಿ. ಆಮೇಲೆ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತೀವಲ್ಲ, ಎಲ್ಲ ಕಡೆ ಸಂರಕ್ಷಿತ ಬೇಸಾಯ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಅದು ಬಂದುಬಿಟ್ಟಿದೆ. ಹೂವಿನಲ್ಲಿರ್ಬೋದು, ತರಕಾರಿ ಇರ್ಬೋದು, ಈ ಕೆಲವೊಂದು ರೈತರು ಈ ಒಂದು ಇದರಲ್ಲೂ ಸಂರಕ್ಷಿತ ಬೇಸಾಯ ಸಾಧ್ಯ ಇದೆ. ಈ ಕಾಳುಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಇವು ನೆರಳು ನೈಸರ್ಗಿಕವಾದ ನೆರಳಲ್ಲಿ ಬೆಳೆಯುವಂಥ ರೂಢಿಯಾಗಿತ್ತು. ಇದನ್ನು ಯಾಕೆ ನಾವು ಪೊಲಿ ಹೌಸ್ಗಳಲ್ಲಿ ಬೆಳಿಬಾರ್ದು ಅಂತೇಳಿ ಇದರಲ್ಲೂ ನಡೆದಿದೆ ಗಿಡವಾಗಿ. ಹಾಂ, ಅಂದರೆ ಏನು ಕೇಳಿದರೆ, ಈಗ ಇದಕ್ಕೊಂದು ಕಾಳುಮೆಣಸಿಗೆ ಬರ ಸಪೋರ್ಟ್ ಬೇಕು, ಈ ಸಪೋರ್ಟಿಗೆ ಅದು ಬೆಳಿಬೇಕು. ಅನ್ನಾಯ್ತು, ನಾವೊಂದು ಮರ ಒಂದು ಒಣಗಿದಕ್ಕೆ ಮರನೇ ಮಾಡ್ತೀನಿ ಅಥವಾ ಅದಕ್ಕೊಂದು ಸಿಮೆಂಟಿನ ಕಂಬ ಮಾಡ್ತೀನಿ, ನೆರಳು ಬೇಕು, ನಮ್ಗೆ ಅವೆಲ್ಲ ಲಭ್ಯತೆ ಇದೆ ನೆರಳು ಮನೆಗಳದ್ದು. ಸೊ ಇದರಲ್ಲಿ ಯಾಕೆ ಮಾಡಬಾರ್ದು? ಯಾಕೆ ಇದು ಬಂತು ಕೇಳಿದ್ರೆ, ವಿಯೆಟ್ನಾಂ ಅಂತ ದೇಶ ನಮ್ದು ಏನು ಸಮಸ್ಯೆ, ಸಣ್ಣ ದೇಶ, ಮೊದಲು ಭಾರತದಿಂದ ಆಮದು ಮಾಡ್ಕೊಳ್ಳುವಂಥದ್ದು, ಈಗ ಅದು ಇಡೀ ಜಗತ್ತಿಗೆ ಕಾಳುಮೆಣಸನ್ನು ರಫ್ತು ಮಾಡುವಂಥ ದೇಶ ಆಗಿದೆ. ಇಲ್ಲಿ ಮುಖ್ಯ ಅಂತ ಬೆಳೆಯುವಂಥದ್ದು ಏನು, ನಮ್ಮ ಹಾಗೆ ನೆರಳಲ್ಲಿ ಬೆಳೆ, ಈ ಕಾಡಿನಲ್ಲಿ ಬೆಳೆಯಲ್ಲ ಅದು, ಮತ್ತು ಮರಗಳ ನೆರಳಲ್ಲಿ ಬೆಳೆಯಲ್ಲ, ಓಪನಲ್ಲಿ ಬೆಳೀತಾರೆ, ಆ ಕಂಬಗಳನ್ನು ಬೆಳೆಯುತ್ತೆ. ಅದು ಸಮಶೀತೋಷ್ಣದ ವಲಯದಲ್ಲಿ ಇರೋದ್ರಿಂದ ಅದು ಸುಲಭ ಆಗಿದೆ. ಬಟ್ ನಮ್ಮ ಭಾರತದಲ್ಲಿ ಯಾಕೆ ಬೆಳಿಬಾರ್ದು? ನೀರಾವರಿ ಕೊಟ್ಟು ಆ ರೀತಿ ಇದು ಯಾಲಕ್ಕಿ ಎಷ್ಟು ದಿವಸ ಆಗಿತ್ತು ಕೇಳಿ, ಯಾಲಕ್ಕಿ ಅಂದರೆ ಓನ್ಲಿ ಸಕಲೇಶ್ಪುರ ಅಥವಾ ಇಂಥದ್ರಲ್ಲಿ ಮಾತ್ರ, ಘಟ್ಟ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥ ಬೆಳೆ ಅಂತೇಳಿ. ಅದು ಯಾಕಿತ್ತು ಕೇಳಿದ್ರೆ, ಅಂಥ ಒಂದು ವಾತಾವರಣ ಇತ್ತು, ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು? ಅಂಥ ವಾತಾವರಣವನ್ನು ಇಲ್ಲೂ ಸೃಷ್ಟಿ ಮಾಡೋಣ ಅಂತೇಳಿ ಕೆಲವೊಂದು ಒಂದು ಪ್ರಗತಿಪರ ರೈತರು ಇದರಲ್ಲೂ ಡೈರೆಕ್ಷನ್ ಹೋಗಿದ್ದಾರೆ. ಇದು ಸಂಶೋಧನೆ ನಡೆದಿದೆ, ಇದ್ರ ಸಾಧ್ಯತೆ ಇದೆ. ಈಗ ಇಂಥ ಬೆಳೆಗಳನ್ನು ಸಂರಕ್ಷಿತ ಬೇಸಾಯದಲ್ಲಿ ಸಹಿತ ಬೆಳೆಯುವಂಥ ಸಾಧ್ಯತೆ. ಸಾವಯವ ಪದ್ಧತಿಯೊಳಗೂ ಬೆಳೀತಾರೆ. ಈಗ ಏನಾಗಿದೆ ಕೇಳಿದ್ರೆ, ಈ ನಾಳೆದ್ರೆ ಸಂಬಾರ ಬೆಳೆಗಳಿಗೆ ಸಾವಯವ ಪದ್ಧತಿ ಹೆಚ್ಚು ಸೂಕ್ತ ಅಂತೀನಿ. ಯಾಕೆ ಕೇಳಿದ್ರೆ, ಈಗ ಇದೇನು ಜಾಗತಿಕವಾಗಿ ನೋಡಿದಾಗ ಈ ಸಾವಯವದಲ್ಲಿ ಬೆಳೆದಂಥ ಮಸಾಲೆ ಪದಾರ್ಥಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಕೆಲವೊಂದು ಬೆಳೆಗಳನ್ನ ಸುಲಭದಲ್ಲಿ ಬೆಳಿಬೋದು. ಉದಾಹರಣೆ ಅರಿಶಿನವನ್ನು, ಭಾಳಷ್ಟು ಸಾರಿ ನಾವು ಕಬ್ಬಿನ ಸಂಗಡ ಅರಿಶಿನವನ್ನು ಒಂದು ಪರ್ಯಾಯ ಬೆಳೆಯಾಗಿ ಬೆಳಿತೀವಿ. 4 ವರ್ಷ ಕಬ್ಬು ಆದಮೇಲೆ 1 ವರ್ಷ ಅರಿಶಿನ. ಅಂಥ ಸಮಯದಲ್ಲಿ ಇದು ಸುಲಭದಲ್ಲಿ ಸಾವಯವದಲ್ಲಿ ಬೆಳಿಬಹುದಂಥ ಬೆಳೆಗಳು. ಈ ಕಡಿಮೆ ಅವಧಿ ಬೆಳೆಗಳಂತೂ ಅತಿ ಕಡಿಮೆ ಒಂದು ಪೋಷಕಾಂಶವನ್ನು ಕೊಟ್ಟಾಗಲೂ ಬೆಳೆಯುವಂಥದ್ದು, ರೆಸಿಡ್ಯುಯಲ್ ಮಾಯ್ಚರ್ ಅಂತಲ್ಲ, ಉಳಿದಂಥ ಪೋಷಕಾಂಶಗಳಂದೇ ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಸೊ ಇವುಗಳನ್ನು ಸುಲಭದಲ್ಲಿ ಬೆಳಿಬೋದು. ಕೆಲವು ಬೆಳೆಗಳಲ್ಲಿ ಸ್ವಲ್ಪ ಕಷ್ಟ. ಯಾವುದು ಕೇಳಿದರೆ, ಮೆಣಸಿನಕಾಯಿ, ಆಮೇಲೆ ಶುಂಠಿ, ಕಾಳುಮೆಣಸು, ಇವುಗಳನ್ನು ಏನಿದೆಯಲ್ಲ ಈ ರೀತಿ ಒಂದು ಸಾವಯವದಲ್ಲಿ ಪ್ರಯತ್ನ ಮಾಡ್ಬೋದು, ಬೆಳೀತಾ ಇದ್ದಾರೆ ರೈತರು. ಸ್ವಲ್ಪ ರೋಗಗಳ ತೀವ್ರತೆ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅದರ ಇಲ್ಲ ಅಂದರೆ ಇವುಗಳಿಗೆ ಬೇರೆ ಮಾರುಕಟ್ಟೆನೇ ಇದೆ. ಸಾವಯವದಲ್ಲಿ ಬೆಳೆದಂಥ ಮಸಾಲೆ ಪದಾರ್ಥದಲ್ಲಿ ಬೇರೆ ಮಾರುಕಟ್ಟೆನೇ ಇದೆ. ಯಾವಾಗಲೂ ರೈತರು ಕೇಳುವಂಥದ್ದು, ಮಾರುಕಟ್ಟೆ ಯಾವುದೇ ಬೆಳೆಗೆ ಆದರೂ ಮಾರುಕಟ್ಟೆ ಎಲ್ಲಿ? ಅದು ಒಂದೇ ಒಂದು ನೆನ್ಪಿಟ್ಕೋಬೇಕು, ಈ ಮಸಾಲೆ ಪದಾರ್ಥಗಳಿಗೆ ಹಣ್ಣು ಅಥವಾ ತರಕಾರಿ ಹಿಂಗೆ ಬೇಗನೆ ಹಾಳಾಗದೇ ಇರುವಂಥದ್ದು ಸಂಸ್ಕರಣೆ ಮಾಡಿಯೇ ಮಾರಾಟ ಮಾಡಬೇಕು. ಸಂಸ್ಕರಣೆ ಮಾಡಿದ್ರೆ ಅಂದರೆ ಇದನ್ನು ಎಷ್ಟು ದಿವಸ ಇಟ್ಕೋಬೋದು, ಆ ಒಂದು ನಮಗೆ ಒಂದು ಲಾಭ ಅಂತ ಹೇಳ್ಬೋದು ಈ ಬೆಳೆ ಬೆಳೆದಾಗ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಬೆಳೆದಾಗ ಆ ಸದ್ಯ ಆಗಿಂದಾಗ ಮಾರ್ಕೆಟ್ ಇದೆ ಹೊಸದಾಗಿ ನಾವು ಬೆಳೆದಾಗ. ಆದರೆ ಈ ಉದಾಹರಣೆ ತಗೊಳ್ಳಿಗ ಅಜ್ವಾನ್ ಅಂತ ಮಾರ್ಕೆಟ್, ಕರ್ನೂಲ್ ಮಾರ್ಕೆಟ್ ನಮ್ಮ ದೊಡ್ಡ ಮೇನ್ ಮಾರ್ಕೆಟ್, ಅಲ್ಲಿಗೆ ರೈತರು ಹೋಯ್ತಿದ್ರು. ಈಗ ಎಲ್ಲ ಕಡೆನೂ ಮಾರುಕಟ್ಟೆ ಆಯಿತು. ಅರಿಶಿನ ಬೆಳೆದಾಗ ಎಲ್ಲರೂ ಸಾಂಗ್ಲಿಗೆ ಹೋಯ್ತಿದ್ವಿ, ಆದರೆ ಈಗ ಎಲ್ಲೆಲ್ಲಿ ಬೆಳಿತೀವಲ್ಲ ಅಲ್ಲೇ ಮಾರುಕಟ್ಟೆ ಆಗಿದೆ. ಚಾಮರಾಜನಗರ ಅಷ್ಟು ದೂರ ಒಯ್ಬೇಕಿತ್ತು, ಈಗ ಸಿರಸಿ ಶಿವಮೊಗ್ಗ ಇಲ್ಲೆಲ್ಲ ಸಹಿತ ಶುಂಠಿದ್ದು ಮಾರುಕಟ್ಟೆ ರೆಡಿ ಇದಾಗಿದೆ. ಅಂದರೆ ಸ್ವಲ್ಪ ರೈತರು ಜಾಸ್ತಿ ಬೆಳೆದಾಗ ಅದು ಮಾರುಕಟ್ಟೆ ನಿಧಾನವಾಗಿ ಅಲ್ಲಿ ಬೆಳವಣಿಗೆ ಆಗುತ್ತೆ. ಅಲ್ಲದೆ ಏನಿದೆ, ಸಾಕಷ್ಟು ಜನ ರಫ್ತುದಾರರಿದ್ದಾರೆ. ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಗುಣಮಟ್ಟದ ಒಂದು ಮಾಡ್ತಾರಂತಂದರೆ ಅಲ್ಲೇ ಬಂದು ಖರೀದಿ ಮಾಡ್ತಾರೆ. ಈಗ ಶುಂಠಿ ತಗೊಳ್ಳಿ, ಶುಂಠಿಯನ್ನು ಎಲ್ಲಿ ಬೆಳೀತಾರಲ್ಲ ಅಲ್ಲೇ ಬಂದು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಸೊ ಮುಖ್ಯವಾಗಿ ಸಾಂಬಾರು ಬೆಳೆಯಲ್ಲಿ, ಯಾಕೆಂದರೆ ಭಾಳಷ್ಟು ರಫ್ತಾಗುತ್ತೆ, 10% ಪ್ರಮಾಣ ನಮ್ಮ ದೇಶದಲ್ಲಿ ಬೆಳೆದಿದ್ದು ರಫ್ತಾಗುತ್ತೆ. ಆ ಸಮಯದಲ್ಲಿ ಗುಣಮಟ್ಟದ ಏನು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು, ಅದು ಬೆಳವಣಿಗೆ ಹಂತದಲ್ಲಿರ್ಬೋದು, ಕಡಿಮೆ ರಾಸಾಯನಿಕಗಳನ್ನು ಉಪಯೋಗಿಸೋದಿರ್ಬೋದು, ಸಂಸ್ಕರಣೆ ಹಂತದಲ್ಲಿರ್ಬೋದು, ಗುಣಮಟ್ಟದ ಒಂದು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು ರೈತರ ಆದ್ಯ ಕರ್ತವ್ಯ ಆಗಿರುತ್ತೆ. ಅಂದರೆ ಇದಕ್ಕೆ ಇನ್ನೂ ಮೌಲ್ಯವರ್ಧನೆ ತುಂಬಿ ಮಾರಾಟ ಮಾಡಿದರೆ ಹೆಚ್ಚು ಅನುಕೂಲ ಅನ್ನುವಂಥದ್ದು ಇಲ್ಲಿ ಸಾಧ್ಯತೆಗಳು ಇದಾವೆ. ಭಾಳಷ್ಟು ಸಾಧ್ಯತೆ ಇದೆ. ಇದೇನಿದೆ ಕೇಳಿದ್ರೆ ಸಾಧಾರಣವಾಗಿ ಏನು ಮಸಾಲೆ ಪದಾರ್ಥಗಳನ್ನೆಲ್ಲ ಮಸಾಲೆ ಪದಾರ್ಥಗಳನ್ನ ಪುಡಿ ಮಾಡುವಂಥದ್ದು, ನೇರವಾಗಿ ಯಾವುದೇ ಇದರದ್ದು ಪುಡಿ ಮಾಡಿ ಮಾರಾಟ ಮಾಡುವಂಥದ್ದು, ಅವುಗಳ ಮಿಕ್ಸರ್ ಮಿಕ್ಸ್ ಮಾಡಿ ಅಂದರೆ ಆವಾಗ ಏನಾಗುತ್ತೆ ಕರಿ ಪೌಡರ್ ಅಂತೀವಿ, ಯಾವುದೇ ಸಾಂಬಾರು ಪೌಡರ್ ಇದು ರಸಂ ಪೌಡರ್ ಇವೆಲ್ಲ ಸ್ಪೈಸ್ ಮಿಕ್ಸಸ್ ಅಂತೀವಿ, ಕರಿ ಪೌಡರ್ ಅಂತೀವಿ. ಈ ರೀತಿ ಮಾಡ್ಬೋದು. ಮಸಾಲೆ ಪದಾರ್ಥಗಳಿಂದ ತಯಾರಾದ ಪಾನೀಯಗಳು, ಶುಂಠಿಯನ್ನು ಹಾಕಿದಂಥ ಪಾನೀಯಗಳಿರ್ಬೋದು, ಬೇರೆ ಬೇರೆ ಜೀರಿಗೆ ಹಾಕಿದಂಥ ಪಾನೀಯಗಳು, ಈ ರೀತಿ ಪಾನೀಯಗಳದ್ದು ಸಹಿತ ಲಭ್ಯತೆ. ನೀವು ಭಾಳಷ್ಟು ಕೌಂಟರ್ ಇದಕ್ಕೆ ಅಂಗಡಿಗಳಿಗೆ ಹೋದ್ರೆ ಕಾಣುತ್ತೆ, ಯಾಲಕ್ಕಿ ಚಾಪುಡಿ, ಚಾಪುಡಿಗೆ ಯಾಲಕ್ಕಿ ಪುಡಿ ಹಾಕಿದ್ದು, ಈ ರೀತಿದು ಲಭ್ಯತೆ. ಇದಲ್ಲದೆ ಮುಖ್ಯವಾದ ಎರಡು, ಇದು ಸ್ವಲ್ಪ ಏನು ನಮ್ಮ ಎಲ್ಲ ಒಂದು ಪ್ರದೇಶಗಳಲ್ಲೂ ಮಾಡ್ಬೋದಂಥದ್ದು, ಇನ್ನು ಸ್ವಲ್ಪ ಹೆಚ್ಚಿನ ಒಂದು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹಣವನ್ನು ತೊಡಗಿಸ್ಲಿಕ್ಕೆ ಸಾಧ್ಯತೆ ಇತ್ತು ಅಂತಂದರೆ ಎರಡು ಮುಖ್ಯವಾದಂಥದ್ದು ಉಲಿಯೋರೆಸಿನ್ ಅಂತಾರೆ, ಆಮೇಲೆ ಇನ್ನೊಂದು ಸುಗಂಧ ದ್ರವ್ಯಗಳನ್ನು. ಇವುಗಳು ಬೇರೆ ದೇಶಗಳಲ್ಲಿ ಬೇಡಿಕೆ ಇದೆ, ಅವನ್ನು ಸಹಿತ ಮೌಲ್ಯವರ್ಧನೆ ಮಾಡ್ಬೋದು. ಅಂದ್ರೆ ಮೌಲ್ಯವರ್ಧನೆ ಬೇರೆ ಕಂಪನಿಗೆ ಲಾಭಕ್ಕಿಂತ ನಮ್ಮ ರೈತರಿಗೆ ಅಂದ್ರೆ ಏನು ಈಗ ಹೆಂಗಿದೆ ಕೇಳಿದ್ರೆ, ಮೌಲ್ಯವರ್ಧನೆ ಮಾಡುವಂತ ಕಂಪನಿಗಳಲ್ಲಿ ಎಲ್ಲೋ ದೊಡ್ಡದು ಚೆನ್ನೈ ಇರ್ಬೋದು ಅಥವಾ ಕೊಚ್ಚಿನ್ ಇರ್ಬೋದು ಅಲ್ಲಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಆದರೆ ಈಗ ರಾಣೆಬೆನ್ನೂರಿನಲ್ಲಿ ಇದೆ ಒಂದು, ಅದೇ ರೀತಿ ಎಲ್ಲ ಪ್ರದೇಶಗಳಲ್ಲಿ ಆದಾಗ ನಮ್ಮ ರೈತರಿಗೆ ಸಿಗುವಂತ ಒಂದು ಆದಾಯದಲ್ಲಿ ಹೆಚ್ಚಿನ ಒಂದು ಇದನ್ನ ನಿರೀಕ್ಷಿಸಬಹುದು. ಹೌದು. ಒಂದು ಪ್ರಶ್ನೆ ಕೊನೆಯದು, ನಮಗೆ ನಾಟಿ ತಳಿಗಳು ಇದಾವಲ್ಲ ಅವು ಗುಣಮಟ್ಟ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಒಂದು, ಮತ್ತು ಸಹಜವಾಗಿ ನೈಸರ್ಗಿಕ ಒತ್ತಡಗಳನ್ನು ತಡ್ಕೊಂಡು ಬೆಳೆಯುವಂಥ ಇಂಥ ಸಾಂಬಾರು ಬೆಳೆಗಳಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ, ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತೆ, ಇಂಥವೆಲ್ಲನೂ ಹೇಳ್ತಾರೆ. ನಿಜ ಇದೇನಿದೆ ಭಾಳಷ್ಟು ನಮ್ಮ, ಏಕೆಂದರೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಎಷ್ಟೋ ವರ್ಷಗಳಿಂದ ಇರುವಂಥ ತಳಿಗಳು, ಅದು ನಮ್ಮದು ಬ್ಯಾಡಗಿ ಇರ್ಬೋದು ಅಥವಾ ಕರಿಮುಂಡ ಇರ್ಬೋದು ಅಥವಾ ಮಲ್ಲಿಗೆ ಸರ ಇರ್ಬೋದು ಕಾಳುಮೆಣಸಿನಲ್ಲಿ, ಇವೆಲ್ಲ ಏನು ಅಲ್ಲಿ ವಾತಾವರಣದಲ್ಲೇ ಬೆಳೆದಂಥ ತಳಿಗಳು, ಅವುಗಳ ಕಾಯಿಗಳ ಗಾತ್ರ ಇರ್ಬೋದು ಅಥವಾ ಅವುಗಳ ಚೆನ್ನಾಗಿದೆ. ಆದರೆ ಇಳುವರಿ ಬಂದಾಗ ಅಥವಾ ಭಾಳಷ್ಟು ಕಡೆ ರೋಗದ ಒಂದು ತೊಂದರೆ ಬಂದಾಗ ಅವು ಪೂರ್ತಿ ಅವು ರೋಗಬಾಧೆಗೆ ತೊಳಗಾಗ. ಆ ಕಾರಣದಿಂದ ಈ ಸುಧಾರಿತ ತಳಿಗಳೇನು ನಾವು ಏನು ಹೊರಗಿಂದ ಎಲ್ಲೂ ತಂದಿಲ್ಲ, ಇಲ್ಲಿನ ಇರುವಂಥ ತಳಿಗಳನ್ನೇ ಸುಧಾರಣೆ ಮಾಡಿದಂಥ ತಳಿಗಳು, ಈ ಕರಿಮುಂಡವನ್ನೇ ಸುಧಾರಿಸಿದಂಥ ತಳಿಗಳೇ ನಮ್ಮದು ಭಾಳಷ್ಟು ಏನು ಸುಧಾರಿತ ತಳಿಗಳಂತೀವಲ್ಲ, ಆ ಕಾರಣದಿಂದ ಅವುಗಳ ಸಂರಕ್ಷಣೆ ನಡೆದಿದೆ, ಪ್ಯೂರಿಫೈ ಮಾಡುವಂಥ ಒಂದು ಸಂಶೋಧನೆಗಳು ನಡೆದಿದ್ದಾವೆ. ಅಲ್ಲದೆ ಅವುಗಳ ಸಂರಕ್ಷಣೆ ಮಾಡುವಂಥದ್ದು, ಯಾಕೆಂದರೆ ಮುಂದೆ ಯಾವ್ದಾದ್ರು ಒಂದು ಸಮಯದಲ್ಲಿ ಈ ಒಂದು ತಳಿಗಳು ನಾಶ ಆಗದೆ ಇದನ್ನು ತಡೆಗಟ್ಟೋದು ಮುಖ್ಯವಾದ. ಆದರೆ ಏನು ರೈತರಿಗೆ ಏನಾಗುತ್ತೆ, ಲಾಭನೂ ಮುಖ್ಯ. ಆ ಕಾರಣದಿಂದ ಲಾಭಕ್ಕೆ ಬಂದಾಗ ಸುಧಾರಿತ ತಳಿಗಳನ್ನು ಒಂದು ಅಳವಡಿಸಿಕೊಳ್ಳೋದು ಭಾಳ ಮುಖ್ಯ ಅಂತ. ಡಾಕ್ಟರ್ ಹೆಗಡೆ ಅವರೇ, ನಿಮ್ಮ ಫೋನ್ ಸಂಖ್ಯೆ ಸ್ವಲ್ಪ ಹೇಳಿದ್ರೆ ನಮ್ಮ ಕೇಳುಗರಿಗೆ ಅನುಕೂಲ ಆಗುತ್ತೆ. 9449321844. ಈ ಫೋನ್ ಸಂಖ್ಯೆ ನಾನೊಂದ್ಸಲ ಹೇಳಿಬಿಡ್ತೇನೆ, 9449321844. ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವ ಕೆಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಸಾಂಬಾರು ಬೆಳೆಗಳ ಕೃಷಿ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಹೇಮಂತ್ ರಾಂಬಡಿಗಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೇನ, ಸಂಕಲನ ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಜನಪದ ಸಂಗೀತದಲ್ಲಿ ಗುರವ ಗೋಧಿಕಟ್ಟಿ ಹಾಗೂ ಸಂಗಡಿಗರಿಂದ ಬೀಗರ ಹಾಡು. ಬಾಯಿ ಮಾತಿನ ಬಣ್ಣ ಕಮೆತ್ತೆ ಮನೆಗೆ ಬಂದನ ಬೇಗತೆ, ಬುದ್ಧಿ ಗಳಿತನ ಬೇಗತೆ, ಮ್ಯಾಲಿನ ಬೆಳಕು ಒಳಗ ಎಲ್ಲವ ಕೊಳಕ ಮಾತಿನ ಬೇಗತೆ, ಮ್ಯಾಲಿನ ಬೆಳಕು ಒಳಗ ಇಲ್ಲವ ಕೊಳಕ ಮಾತಿನ ಬೀಗತಿ, ಗುಳಗೆ ಮಾಡಲ ಗುಲವನೆ ಹಂತ ಗುಳ್ಳೋಣಂತ ನನ ಬೇಗತೆ, ಗುಳಗೆ ಮಾಡಲ ಗುಲವನೆ ಹಂತ ಗುಳ್ಳೋಣಂತ ನನ ಬೇಗತೆ, ಗುಲ್ಲ ಗಂಟೆ ನನ ಬೇಗತೆ, ಗವನಿ ಮಾಡಲ ಗುಣಕಾದಂತವ ಗುಣವಂತವ ನನ ಬೇಗತೆ, ಗವಲಿ ಮಾಡಲ ಗುಣಕಾದಂತ ಗುಣವಂತವ ನನ ಬೀಗತಿ, ಕಂಬಳಿ ಮ್ಯಾಲೆ ಕನಕ ನಾದಳ ಕಾಣನಂತ ನನ ಬೇಗತೆ, ಕಣಿಗಡೆ ನನ್ನ ಬೇಗತೆ, ಶಾಲಿಗೆ ಮಾಡಲ ಚಲಾಕಿ ಅಂತವ ಶಾನ್ಯಾಕ್ಯವ ನನ ಬೇಗತೆ, ಶಾವಿಗೆ ಮಾಡಲ ಚಲಾಕಿ ಅಂತವ ಶಾನ್ಯಾಕವ ನನ ಬೀಗತಿ, ಕೊಳ್ಳೇನಂತ ಹಪ್ಪಳ ಮಾಡಲ ಕುಣಕ